ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ರೂಪಕ ನೀರಿನಲ್ಲಿ ಹಸಿರು ಹಣ ಮರುಪ್ರಸಾರವಾಗಲಿದೆ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಯಸ್ರೂಳಿ. ಕೊನೆಯಲ್ಲಿ ಕಟಕ್ ಭಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳಲಿದ್ದೀರಿ. ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ರಾಯಚೂರು ಜಿಲ್ಲೆ ಒಳಗ 70%. ವಿಜಯಪುರ, ಕೊಪ್ಪಳ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90%. ಬಳ್ಳಾರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ರೂಪಕ ನೀರಿನಲ್ಲಿ ಹಸಿರು ಹಣ ಮರುಪ್ರಸಾರ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಯಸ್ರೂಳಿ. ಅಜೋಲಾದ ಉತ್ಪಾದನಾ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ತಜ್ಞರ ಜೊತೆಗೆ ಪ್ರಗತಿಪರ ವಿಚಾರಧಾರೆಯ ಯುವ ರೈತನಾಗಿರುವ ಕೇದಾರನಾಥ್ ಅಣಕಲ್ ಅವರ ಚರ್ಚೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಬಾರಪ್ಪ ಕೇದಾರ. ಏನು ಇವತ್ತ ಕೃಷಿ ವಿಜ್ಞಾನ ಕೇಂದ್ರದ ಕಡೆ ಬಂದಿದಿ? ಸರ್, ತಮ್ಮನ್ನ ಒಂದು ವಿಚಾರ ಕೇಳದಿತ್ತು, ಅದಕ್ಕ ಬಂದಿನ್ರಿ. ಅದೇನಪ್ಪ ವಿಚಾರ ಕೇಳು. ಈ ಕಡೆ ಅದೇನೋ ಹಸಿರು ಪಾಚಿ ಅದ ಅಂತ್ರಿ, ಅದನ್ನ ಭತ್ತಕ್ ಹಾಕದ್ರ ಗೊಬ್ಬರದ ಖರ್ಚು ಉಳಿತದಂತ್ರಿ, ಮತ್ತ ದನಗಳಿಗೆ ಸಹಿತ ತಿನ್ನಿಸಬಹುದಂತ ಅನ್ನಕತ್ತಿದ್ರಿ. ಅದ್ರ ಬಗ್ಗೆ ತಮಗ ಗೊತ್ತದ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿ ನೋಡ್ರಿ ಸರ್. ಕೇದಾರ, ಅಗದಿ ಬರೋಬ್ಬರಿ ಕೇಳಿದ್ ನೋಡ್ ನೀನು, ಎಷ್ಟು ವಿಚಿತ್ರ ನೋಡು. ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರದವರು ಈ ಹಸಿರು ಪಾಚಿ ಅಂದ್ರ ಅಜೋಲ್ಲಾದ ಬಗ್ಗೆನ ಒಂದು ಕಾರ್ಯಕ್ರಮ ಮಾಡ್ಯಾರ, ಅದರದ ಸಿಡಿ ಕೇಳ್ಕೋತ ಕೂತಿದ್ದೆ. ಅಷ್ಟ್ರಾಗಿ ನೀ ಬಂದಿ ನೋಡು. ಹೌದೇನ್ರಿ ಸರ್? ಚಲೋ ಕಾರ್ಯಕ್ರಮ ಅದ. ಅದನ್ನ ಕೇಳಿದ್ರೆ ನಿನಗ ಅಜೋಲ್ಲಾದ ಬಗ್ಗೆ ಎಲ್ಲ ತಿಳುವಳಿಕೆ ಬಂದ್ಬಿಡ್ತದ. ಈ ಕಂಪ್ಯೂಟರ್ನಾಗ ಆ ಕಾರ್ಯಕ್ರಮದ ಸಿಡಿ ಹಾಕಿನಿ, ನೀ ಕೇಳ್ಕೋತ ಕೂತಿರು. ನನಗ ಸ್ವಲ್ಪ ಕೆಲಸ ಅದ, ಅದನ್ನ ಮುಗಿಸಿ ಬಂದ್ಬಿಡ್ತೀನಿ. ನೀ ಇದನ್ನ ಪೂರಾ ಕೇಳಿದ ಮೇಲೆ ಮತ್ತೆ ಹೆಚ್ಚಿನ ವಿಚಾರ ಮಾಡೋಣಂತ. ಆಗ್ರಿ ಸಾಹೇಬ್ರ, ನೀವು ಹೋಗ್ ಬರ್ರಿ, ಸ್ವಲ್ಪ ಕಂಪ್ಯೂಟರ್ ಹಚ್ಚ ಹೋಗ್ರಿ, ನಾ ಕೇಳ್ಕೋತ್ ಕುಂತಿರ್ತೀನಿ ಅಂತ. ರೂಪಕ ನೀರಿನಲ್ಲಿ ಹಸಿರು ಹಣ. ಕೇಳಿ ರೂಪಕ ನೀರಿನಲ್ಲಿ ಹಸಿರು ಹಣ. ನಮ್ಮ ಭಾರತ ದೇಶದಲ್ಲಿ 65% ರೈತರು

ಹೊಸದಾಗಿ ಮಣ್ಣು, ಗೊಬ್ಬರ ಮತ್ತು ನೀರನ್ನು ಹಾಕಿ ತಾಜಾ ಅಜೋಲಾವನ್ನು ನೀರಿನ ಮೇಲೆ ಹರಡಬೇಕು. ಗುಂಡಿಯಲ್ಲಿ ಪ್ರತಿದಿನ 2-3 ಕೆಜಿ ಅಜೋಲಾ ಬರುವುದರಿಂದ 2-3 ದನಗಳಿಗೆ ತಿನ್ನಿಸಬಹುದು. ಪ್ರತಿದಿನ ಒಂದಕ್ಕೆ 1.5-2 ಕಿಲೋ ಅಜೋಲಾವನ್ನು ತಿನ್ನಿಸಬಹುದು. ಆಕಳು ಎಮ್ಮೆಗಳಿಗೆ ನೇರವಾಗಿ ಮೇವಿನೊಂದಿಗೆ ಇದನ್ನು ನೀಡಬಹುದು ಅಥವಾ ದಾಣಿ ಮಿಶ್ರಣದ ಜೊತೆಗೆ 1:1 ಈ ಅನುಪಾತದಲ್ಲಿ ನೀಡಬಹುದು. ಸಿಮೆಂಟ್ ತೊಟ್ಟಿ ಅಥವಾ ಟ್ಯಾಂಕ್ ವಿಧಾನದಲ್ಲಿ ಶಾಶ್ವತವಾಗಿ ಸಿಮೆಂಟ್ ಟ್ಯಾಂಕ್ ಅಥವಾ ಕಲ್ಲಿನ ದೋಣಿ ನಿರ್ಮಿಸಬೇಕಾಗುತ್ತದೆ. ತೊಟ್ಟಿಯನ್ನು 1/2 ಅಡಿ ಭೂಮಿಯ ಮೇಲೆ ಬರುವಂತೆ ಕಟ್ಟಬೇಕು. ತೊಟ್ಟಿಯಲ್ಲಿ 6 ಇಂಚು ನೀರು ನಿಲ್ಲುವಂತೆ ನೋಡಿಕೊಳ್ಳಬೇಕು. ಉಳಿದಂತೆ ಪಾಲಿಥಿನ್ ಹಾಳೆ ವಿಧಾನದಲ್ಲಿ ಅಜೋಲಾ ಬೆಳೆಸಿದ ಹಾಗೆ ತೊಟ್ಟಿ ಅಥವಾ ಟ್ಯಾಂಕ್ ವಿಧಾನದಲ್ಲಿ ಕೂಡ ಬೆಳೆಸಬಹುದು. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮಲ್ಲಿನಾಥ್ ಹೇಮಾಡಿ ಅಂತೇಳಿ ಕೃಷಿ ಸಂಶೋಧನಾ ಕೇಂದ್ರ ಗುಲ್ಬರ್ಗಾದಲ್ಲಿ ಫೀಲ್ಡ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಈ ಅಜೋಲಾ ಬಗ್ಗೆ ನಾವು ಕೃಷಿ ಸಂಶೋಧನಾ ಕೇಂದ್ರ ಗುಲ್ಬರ್ಗಾದಲ್ಲಿ ಒಂದು ಸಮಗ್ರ ಕೃಷಿ ಪದ್ಧತಿ ಒಂದು ತಾಕು ಇದೆ. ಆ ಪ್ಲಾಟ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಜೋಲಾವನ್ನು ಬೆಳೀತಾ ಇದೀವಿ. ಈ ಅಜೋಲಾ ಬೆಳೆಯಲು ಕಾರಣ ಏನಪ್ಪ ಅಂದ್ರೆ ನಾವು ದನಗಳಿಗೆ ಮೇವಾಗಿ ಬಳಸ್ತೀವಿ. ಇಲ್ಲಿ ದನಗಳು ಒಣ ಬೇಸಾಯದಲ್ಲಿ ಬೆಳೆಯಬೇಕಾದ್ರಿಂದ ಅದಕ್ಕೆ ಹಸಿಮೇವು ಸಿಗೋದಿಲ್ಲ. ಆ ಹಸಿಮೇವು ಸಿಗೋದಿಲ್ಲ ಅಂದಮೇಲೆ ನಾವು ಚುನ್ನಿ ಮತ್ತೆ ನುರುಗೆ ಇಡ್ತೀವಿ, ಅದು ಜಾಸ್ತಿ ಇಡಬೇಕಾಗ್ತದೆ. ಅದರ ಖರ್ಚು ಇವತ್ತಿನ ದಿವಸ ಜಾಸ್ತಿ ಆಗೋದ್ರಿಂದ ನಾವು ಅದಕ್ಕೆ ಅಜೋಲಾ ಎಂಬ ಜಾತಿಯ ಗಿಡ ಬೆಳೆದು ಅದನ್ನು ನಾವು ದನಗಳಿಗೆ ಕೊಡೋದ್ರಿಂದ ದನಗಳ ಪೌಷ್ಟಿಕತೆ ಕೊಟ್ಟಂಗಾಗುತ್ತೆ. ಒಂದು ಆಕಳಿಗೆ ಬೇಕಾದಂತ ಅಜೋಲಾ ಬೆಳಿಬೇಕಾದ್ರೆ ಒಂದು ಅಂದಾಜು 1-4 ಫೀಟ್ ಅಗಲ ಮತ್ತೊಂದು 6 ಫೀಟ್ ಉದ್ದ ಜಾಗ ಬೇಕಾಗುತ್ತೆ. ಅದರಲ್ಲಿ ನಾವು 4 ಇಂಚು ಅಥವಾ 6 ಇಂಚು ನೀರು ನಿಂದ್ರಷ್ಟು ಸ್ಥಳ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಹೂಜಿ ಟೈಪ್ ಅಥವಾ ಟ್ಯಾಂಕ್ ಟೈಪ್ ಏನಂತೀರಿ ಆ ಟೈಪ್ ಮಾಡ್ಕೋಬೇಕಾಗುತ್ತೆ. ಸುತ್ತಮುತ್ತ ಮಣ್ಣು ಹಾಕಿ ಬೋದ ಟೈಪ್ ಹಾಕಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲ ಹಾಸಿದ್ರೆ ಏನಾಗುತ್ತೆ, ಅದ್ರಲ್ಲಿ ನೀರು ನಿಂದಿರ್ತವೆ. ಅಥವಾ ಮೆಳಗಿ ಮೇಲೆ ಮಾಡ್ಕೋಬಹುದು ಅಥವಾ ಗಿಡದ ಬುಡಕ್ ಮಾಡ್ಕೋಬಹುದು, ಎಲ್ಲ ಜಾಗ ಇರುತ್ತೆ ಅಲ್ಲಿ ಮಾಡ್ಕೋಬಹುದು. ನಾವು ಮಾಡಿದಂತದ್ದು ಏನಂದ್ರೆ ನಾನು ಸುತ್ತಮುತ್ತ ಮಣ್ಣು ಹಾಕಿ ಬೋದ್ ಹಾಕಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಸಿದೀವಿ. ಆ ಪ್ಲಾಸ್ಟಿಕ್ ಅಲ್ಲಿ ನಾವು 1-2 ಬುಟ್ಟಿ ಮಣ್ಣು 1-2 ಬುಟ್ಟಿ ಹೆಂಡಿ ಹಾಕಿ ಅದು ಚೆನ್ನಾಗಿ ಕಲಸಿಗೆ ಏನ್ ಮಾಡ್ತೀವಿ, ಅದ್ರಲ್ಲಿ ನೀರ್ ಹಾಕ್ಬಿಡ್ತೀವಿ. ಆ ನೀರು ಏನಾಗುತ್ತೆ, ಒಂದು 4 ಇಂಚು ನೀರು ನಿಂತಂಗಾಗ್ಬಿಡುತ್ತೆ ಭೂಮಿ ಮೇಲೆ. ಆ ನೀರಲ್ಲಿ ಅಜೋಲಾ ಸಿಗುತ್ತಲ್ಲ, ಇಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ ಅಥವಾ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ ಅಥವಾ ಬೇರೆ ರೈತರ ಬಲ್ಲೂ ಸಿಗಬಹುದು. ಅದನ್ನು ಅಲ್ಲಿಂದ ನೀವು 1/4 ಕೆಜಿನ ಅಥವಾ 1 ಕೆಜಿನ ತಂದು ಇದರಲ್ಲಿ ನೀರಿನ ಮೇಲೆ ಬಿಡಬೇಕಾಗುತ್ತೆ. ಆ ನೀರಲ್ಲಿ ಬಿಟ್ಟಾಗ ಅದೊಂದು 15-20 ದಿವಸದಲ್ಲಿ ಏನಾಗುತ್ತೆ, ಅದು ಪೂರ್ತಿ ಕವರ್ ಆಗ್ಬಿಡುತ್ತೆ. ಅಂದ್ರೆ ಪೂರ್ತಿ ಬೆಳೆದ್ ಬಿಡುತ್ತೆ ಒಂದಕ್ಕೊಂದು ಮಗ್ಲಾಗೆಲ್ಲ. ಸೊ ಅದು ಪೂರ್ತಿ ಹಸಿರು ಹಾಸಿಗೆ ಹಾಸದಂಗೆ ಕಾಣಿಸ್ಬಿಡ್ತದೆ. ಸೊ ಆ 15-20 ದಿವಸದಿಂದ ಏನಾಗುತ್ತೆ, ಅದು ನೀವು ಬಳಸಬಹುದು. ದಿನಾಲೂ ನೀವು ಅದರಲ್ಲಿ 4ನೇ ಭಾಗ ತಕೊಂಡು ದನಗಳಿಗೆ ಕೊಡ್ತಾ ಹೋಗ್ಬೋದು. ಮತ್ತೆ ಮರುದಿವಸ ಮತ್ತೆ ಫುಲ್ ಬೆಳೆದ್ ಬಿಡುತ್ತದೆ. ಸೊ ಆ 4ನೇ ಭಾಗ ತಗೊಂಡದಂತದ್ದು ಏನ್ ಮಾಡ್ಬೇಕು, ನೀವು ಮತ್ತೆ ದನಗಳಿಗೆ ತಿನ್ನಿಸ್ತಾ ಹೋಗ್ಬೋದು. ಇದು ದಿನಾಲೂ ಬೆಳೀತಾ ಇರುತ್ತೆ. ಇದಕ್ಕೆ ನೀವು ಮತ್ತೆ ಏನಾದ್ರೆ 15 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ 1 ಬುಟ್ಟಿ ಹೆಂಡಿ ಹಾಕಬೇಕಾಗುತ್ತೆ. ಆಮೇಲೆ ನೀರ್ ಕಡಿಮೆ ಆದಂಗೆಲ್ಲ ನೀರ್ ಹಾಕ್ತಾ ಬರ್ಬೇಕಾಗುತ್ತೆ. ಇದರಲ್ಲಿ ನಾವು ಕೇರ್ ತಗೊಳ್ಳೋದೇನಪ್ಪಾ ಅಂದ್ರೆ ನೀರ್ ಅಂಶ ಅಲ್ಲಿರ್ಬೇಕು, ನೀರ್ ಇರ್ಬೇಕು. ನೀರ್ ಮುಗೀತು ಅಂದ್ರೆ ಪಾಚಿ ಒಣಗಕ್ ಶುರು ಆಗುತ್ತೆ. ಸೊ ಆದಷ್ಟು ನೀರ್ ಎಷ್ಟು ಹೆಚ್ಚಿಗಿರುತ್ತೋ ಅಷ್ಟು ಗಿಡ ಚೆನ್ನಾಗಿ ಬೆಳೀತಾ ಹೋಗುತ್ತದೆ. ಇದನ್ನ ದನಗಳಿಗೆ ಕೊಡಬೇಕಾದ್ರೆ ಫಸ್ಟ್ 1-2 ದಿವಸ ದನ ತಿನ್ನಕ್ಕೆ ಹೇಸಿಗೆ ಮಾಡುತ್ತೆ, ಯಾಕೆ ಹಿಂಡಿ ವಾಸನೆ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾವು 3-4 ಸಲ ನೀರಲ್ಲಿ ಚಲೋ ತೊಳೆದ ಏನ್ ಮಾಡ್ಬೇಕಾಗುತ್ತೆ, ಅದರಲ್ಲಿ ನುರುಗು ಚುನ್ನಿ ಏನ್ ಇಡ್ತೀರಿ, ಹಿಂಡಿ ಇಡ್ತೀರಿ, ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಅಥವಾ ಬೆಲ್ಲನೂ ಹಾಕಿ ದನಗಳಿಗೆ ಕೊಡಬೇಕಾಗುತ್ತೆ. ಸೊ ಅದೇ 1-4 ದಿವಸ ಈ ರೀತಿ ಉಪ್ಪು ಅಥವಾ ಬೆಲ್ಲ ಹಾಕಿ ನೀವು ತಿನ್ಸೋದ್ರಿಂದ ಅದ್ ಮುಂದೆ 5-6 ದಿವಸಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಆಮೇಲೆ ಉಪ್ಪು ನೀರು ಹಾಕೋದತ್ತಲ್ಲ, ಬರೀ ಕ್ಲೀನ್ ಮಾಡೋದು, ತೊಳೆಯೋದು, ತೊಳೆದಕ್ಷಿಂದ ಅದು ನೀವು ದನಗಳಿಗೆ ಕೊಡ್ತಾ ಹೋಗ್ಬೇಕಾಗುತ್ತೆ. ದಿನಾಲೂ ಇದು 1 ಕೆಜಿ ಅಂತ ಬಂದಿರುತ್ತೆ, ಅದು 1 ರಾಸಿಗೆ ಸಾಕಾಗುತ್ತೆ. ಈ ರೀತಿ ನಾವು ಮಾಡಬೇಕಾದಾಗ ಏನಾಗುತ್ತೆ, ನಮಗೊಂದು ಪ್ಲಾಸ್ಟಿಕ್ ಚೀಲ ಬೇಕು. ಈ ಪ್ಲಾಸ್ಟಿಕ್ ಚೀಲ ಏನಂದ್ರೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ನೋಡಿ ಸಿಗುತ್ತೆ. ಈಗ ನಾವು 22 ರೂಪಾಯಿ ಮೀಟರ್ ಸಿಗಂತ ಒಂದು ಪ್ಲಾಸ್ಟಿಕ್ ಇರುತ್ತೆ, ಅದು ನಾವು ಮಾಡಿದೀವಿ ಅಂದ್ರೆ 40-60 ರೂಪಾಯಿ 1 ರಾಸಿಗೆ ಆಗಷ್ಟು ಸಾಕಾಗುತ್ತೆ. ಇಲ್ಲ ನಾವು ಪರ್ಮನೆಂಟ್ ಮಾಡಬೇಕಾಗಿದ್ರೆ ಪ್ಲಾಸ್ಟಿಕ್ ಚಲೋ ಕ್ವಾಲಿಟಿ ಯೂಸ್ ಮಾಡೋಣ, 1 ವರ್ಷ 2 ವರ್ಷ ಹಿಂಗೆ ಹೋಗಲಿ ಅಂದಾಗ ಒಂದು 200-300 ರೂಪಾಯಿ ಕೊಟ್ಟು ಚಲೋ ಟರ್ಪ್ಲಿನ್ ಅಂತ ಪ್ಲಾಸ್ಟಿಕ್ ತರಬೇಕಾಗುತ್ತೆ. ಇದು ಇಲ್ಲ ನಾವು ಪರ್ಮನೆಂಟ್ ನಾವು ಸ್ಟ್ರಕ್ಚರ್ ಮಾಡ್ತೀವಿ ಅಂದ್ರೆ ಇಟ್ಟಂಗಿನ ಅಥವಾ ಸಿಮೆಂಟ್ ಹಾಕಿ ಅಥವಾ ಟಾರ್ಗಲ್ ಹಾಕಿ ಪರ್ಸಿ ಅಂತೀವಿ, ಅದು ಹಾಕಿ ನಾವು ಫುಲ್ ಸಿಮೆಂಟ್ ಲಿಂದ ನಾವು ಟ್ಯಾಂಕ್ ಟೈಪ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ಏನಪ್ಪ ಅರ್ಥ ಮಾಡ್ಕೊಳ್ಳೋದಂದ್ರೆ ಒಂದು 6-7 ಇಂಚು ನಾವು ಟ್ಯಾಂಕ್ ಆಗಬೇಕಷ್ಟೇ. ಅದು 6-8 ಇಂಚು ಹೈಟ್ ಇದೆ ಟ್ಯಾಂಕ್ ಆದ್ರೆ ನಾವು ಅಜೋಲ ಬೆಳಿಕೋಬಹುದು. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನೀವು ಮತ್ತೆ ಬೇರೆ ಕಡೆ ಏನಾದ್ರೂ ಪ್ರಸಂಗ ಬಂತು ಅದು ತೆಗೆದು ಮತ್ತೆ ಬೇರೆ ಕಡೆ ಇಲ್ಲಬಹುದು, ಪ್ರಾಬ್ಲಮ್ ಆಗಲ್ಲ. ಅದನ್ನೇನು ಪರ್ಮನೆಂಟ್ ಮಾಡ್ಕೊಂಡಿವಿ ಅಂದ್ರೆ ಮತ್ತೆ ಏನಾದ್ರು ಪರಿಸ್ಥಿತಿ ಬಂದಾಗ ಅದು ಎಲ್ಲ ಹಾಳಾಗ್ಬಿಡುತ್ತೆ, ರೈತರಿಗೆ ಸ್ವಲ್ಪ ಹಾನಿ ಆಗುತ್ತೆ ಅಷ್ಟು. ಈ ರೀತಿ ಏನಿದೆ, ನಾವು ಮಾಡಿದಂತ 4 ಮತ್ತು 6 ಫೀಟ್ ಇಂದ ಟ್ಯಾಂಕ್ ಅಲ್ಲಿ 1 ರಾಸಿಗಾಗಂತ ನಾವು ಬೆಳಿಕೋಬಹುದು. ಸೊ ಈ ರೀತಿ ನೀವು ಎಷ್ಟು ರಾಸುಗಳಿದೆ ಅದನ್ನ ನೋಡ್ಕೊಂಡು ನೀವು ಎಷ್ಟು ಸ್ಥಳ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಕಮ್ಮ ಮಾಡ್ಕೊಂಡು ನೀವು ಬೆಳ್ಕೋಬಹುದು. ಇನ್ನೊಂದು ನಾವು ನೆನ್ಪಿಡಬೇಕಾದ ಅಂಶ ಏನಂದ್ರೆ, ಉದ್ದ ಆಗಲ ಸುಮ್ಮನೆ 10 ಫೀಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ 10 ಫೀಟ್ ಆಗಲ 10 ಫೀಟ್ ಉದ್ದ ಮಾಡ್ಕೊಂಡ್ರೆ ಅಜೋಲ ನಡವರ್ಕ್ ಇದ್ದು ತೆಕ್ಕೊಳ್ಳೋಕೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಡಬೇಕಾದ ಅಂಶ ಏನಂದ್ರೆ, ಅಗಲಿಗೆ 3-4 ಫೀಟ್ ಮಾತ್ರ ಇಟ್ಕೋಬೇಕು. ಉದ್ದಿಗೆ ನೀವು ಎಷ್ಟು ಮಾಡ್ಕೋಬಹುದು ಅಂದ್ರೆ ಏನಾಗುತ್ತೆ, ಈ ಕಡೆ ಕೈ ಸಿಗುತ್ತೆ, ಅಚ್ಚ ಕಡೆ ಹೋಗಿ ಮತ್ತೆ ಆ ಕಡೆ ತೆಕ್ಕೋಬಹುದು. ಈ ಒಂದು ಅಂಶ ನೆನ್ಪಿಟ್ಟುಕೊಂಡು ನಾವು ಉದ್ದಿನ ಟ್ಯಾಂಕ್ ಮಾಡಿದ್ರೆ ಸಹಾಯ ಆಗುತ್ತೆ.

ಇದುವರೆಗೆ ಅಜೋಲಾದ ಉತ್ಪಾದನಾ ತಂತ್ರಜ್ಞಾನ ಕುರಿತ ರೂಪಕ ನೀರಿನಲ್ಲಿ ಹಸಿರು ಹಣ ಪ್ರಸಾರವಾಯಿತು. ಭಾಗವಹಿಸಿದವರು ಮಧುಸೂದನ್ ಡಿ ಟೆಂಗ್ಲಿಕರ್ ಹಾಗೂ ಗೋವಿಂದ ರಾವ್ ರಾಠೋಡ್. ಧ್ವನಿ ಮುದ್ರಣ ನೆರವು ಶಿವಕುಮಾರ್ ಅಜಾದ್ಪುರ್. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ಸಾಹಿತ್ಯ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಕಟಕ್ ಭಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೀವಾದನ.